अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें, तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ಆಗಸ್ಟ್ 15ರಿಂದ ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800042586666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಮ್ಯೂಕೋರ್ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಸಾಂಕ್ರಾಮಿಕವಲ್ಲ. ನಿಯಂತ್ರಣದಲ್ಲಿ ಇಲ್ಲದ ಸಕ್ಕರೆ ಕಾಯಿಲೆ ಸೋಂಕಿಗೆ ರಹದಾರಿ, ಎಚ್ಚರ. ಅತಿಯಾದ ಸ್ಟೆರಾಯ್ಡ್ ಬಳಕೆ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ, ಜಾಗ್ರತೆ ಇರಲಿ. ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆಯಿಂದ ಕಪ್ಪು ಶಿಲೀಂಧ್ರ ಸೋಂಕು ಸಂಪೂರ್ಣವಾಗಿ ಗುಣವಾಗುತ್ತದೆ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಓಹೋಹೋ, ಎಲ್ಲಿಗೆ ಹೊರಟ್ಯಾ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು. ಸಾಹುಕಾರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲೂ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು, ಹಾಗೆ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳಿ ಹಳ್ಳಿಕಟ್ಟೆ ಪ್ರಸ್ತುತ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರ ರವಿಶಂಕರ್ ಮತ್ತು ಪುಣ್ಯವತಿ ಆರ್. ಓ ಶಂಕರಣ್ಣ, ಏನಣ್ಣಯ್ಯ ಈ ಪಾಟಿ ಮಳೆ ಹುಯ್ತೈತೆ? ಮಳೆ ಹುಯ್ತೈತಪ್ಪ, ಚೆನ್ನಾಗಿ ಒಳ್ಳೆ ಮಳೆ ಆಯ್ತೈತೆ. ಈ ಮಳೆ ಆಯ್ತೈತಲ್ಲ ಅಂತ ಒಂಥರ ಖುಷಿ ಆಯ್ತದೆ, ಒಳಗಡೆ ಈ ಹೊರಗಡೆ ಎದ್ದು ಹೊರಡಕ್ ಹಾಕಲ್ವಲ್ಲ ಅಂತ ಬೇಜಾರಾಯ್ತದೆ. ನಾನು ಅದನ್ನೇ ಹೇಳಕ್ ಅಂತೇಳಿ ಬಂದೆ. ಈ ಪಾಟಿ ಮಳೆ ಹಿಡ್ಕಂದ್ರೆ ಈಗ ಪಕ್ಕ ಪಕ್ಕದ ಮನೇಲಿ ಇದ್ದು ಕೂಡ ನೋಡಕ್ ಹಾಕಲ್ಲ, ಮಾತಾಡಕ್ ಹಾಕಲ್ಲ, ಹಂಗಾಗ್ಬಿಟ್ಟೈತಲ್ಲ. ಮಾತಾಡಕ್ ಹಾಕಲ್ಲ, ಹಂಗಾಗ್ಬಿಟ್ಟೈತೆ. ಹೊರಡಿ ಕಾಲಾಗಕ್ಕಾಯ್ತಲ್ಲ, ಹಂಗಾಗ್ಬಿಟ್ಟೈತೆ. ಆದ್ರೂ ಏನ್ ಮಾಡೋ ಶಂಕರಣ್ಣ, ಹೊರಗಡೆ ಕೆಲಸ ಇರ್ತಾವಲ್ಲ, ಮಾಡ್ಲೇಬೇಕಲ್ಲ, ಹೋಗ್ಲೇಬೇಕು. ಕಾರ್ಯ ನಡಿಬೇಕು ಅಂತ ಅಂದ್ರೆ ಹೊರಗಡೆ ಹೋಗ್ಲೇಬೇಕು. ಇಲ್ಲಿ ಮನೇಲಿ ಕೂತ್ಕೊಂಡು ಇರೋಣ ಅಂತ ಅಂದ್ರೆ ಏನು, ಇಡೀ ಜೀವಮಾನ ಪೂರ್ತಿ ಕೂತ್ಕೊಂಡು ತಿನ್ನೋಷ್ಟು ಮಾಡಿಟ್ಟವ್ರ? ಹಂಗಲ್ಲ, ಈಗ ನಾವು ಮನೇಲೆ ಕೂತ್ಕೊಂಡ್ರೆ ಕೆಲ್ಸ ಆಯ್ತದ? ಕೆಲ್ಸ ಹಾಕಲ್ಲ. ಆಮೇಲೆ ನೀ ಕಣಂಗೆ ಅಣ್ಣಯ್ಯ, ಈ ಸರಿಸುಮಾರು ಒಂದ್ ತಿಂಗ್ಳ ಆಗೋಯ್ತಪ್ಪ. ಪ್ರೇಮಕ್ಕ ಪ್ಯಾಟೆಗ್ ಹೋದವಳು, ಬತ್ತೀನಿ ಬತ್ತೀನಿ ಅಂತೇಳಿ ಹೋದವಳು, ಏನ್ ಪ್ಯಾಟೆಯಿಂದ ಬಂದವಳು, ಬುಟ್ಟವಳು, ಏನ್ ವಿಷಯನೇ ಗೊತ್ತಾಗ್ಲಿಲ್ವಲ್ಲ? ಏನ್ ಗೊತ್ತಾಗಲ್ಲಪ್ಪ, ನಾನು ಆಗ್ಲೇ ಒಂದ್ ತಿಂಗ್ಳ ಮೇಲೆ ಆಯ್ತು ನೋಡಿ. ಏನೋ ಹೋಗಿದ್ಲಲ್ಲ, ನೆಂಟರ ಮನೆಗೆ ಹೋಗಿದ್ಲು ಅಂತ ಅನ್ಕೊಂಡು ಸುಮ್ನಾದೆ. ಮತ್ತೆ ಈಗ ಇಲ್ಲಿ ಬಂದ್ ಏನ್ ಮಾಡ್ಬೇಕು, ಈ ಮಳೆ ಬೇರೆ, ಈ ಕೆಲ್ಸ ಎಲ್ಲ ಬೇರೆ ಮುಗ್ದವಲ್ಲ, ಹಂಗಾಗಿ ಏನೋ ಒಂದಷ್ಟು ರೆಸ್ಟ್ ಗಿಸ್ಟ್ ಮಾಡ್ಕೊಂಡ್ ಬಂದ್ಬಿಡ್ಲಿ ಅತ್ಲಗಿ. ಅಲ್ಲ, ಏನೋ ಪುರ್ಸತ್ ತಗೊಳಕ್ ಅಲ್ಗೋಗೋಳ ಅಥವಾ ಏನಾದ್ರೂ ಬೇರೆ ಏನಾದ್ರು ವಿಚಾರದ್ಮೇಲೆ ಹೋಗೋಳ, ಏನೋ ಅನ್ನೋದೇ ಗೊತ್ತಾಯ್ತಿಲ್ವಲ್ಲ. ಏನೋ ಅಂತ ಗೊತ್ತಾಯ್ತಿಲ್ಲ, ಏನೋ ಮೊನ್ನೆ ಬತ್ತಳೆ ಅಂತ ಮಾತಾಡ್ತಿದ್ರಪ್ಪ ಮನೇಲಿ, ಪ್ರೇಮಕ್ಕ ಬತ್ತಳ ಅಂತ ಮುಂದಿನ ವಾರ ಅಂತ ಹೇಳ್ಬಿಟ್ಟು ಬಂದಿರ್ಬೇಕೇನಪ್ಪ ಗೊತ್ತಿಲ್ಲ ನನಗೂ. ಓಹೋಹೋ, ಶಂಕರಣ್ಣ ಅಣ್ಣಯ್ಯ, ಏನೋ ಪ್ರೇಮಕ್ಕ ಅಂತಾನೆ ಏನೋ ವಿಷಯ ಮಾತಾಡ್ತಿದ್ರೆ ನನ್ ಬಗ್ಗೆನೇ? ಅಲ್ಲ, ನೀನು ಊರ್ನೇ ಬಿಟ್ಟು ಹೋಗ್ಬಿಟ್ಟು ಅಂತ ಅನ್ಕೊಬಿಟ್ಟು ನಮ್ನೆಲ್ಲ ಬಿಟ್ಟು ಊರ್ನ ಬಿಟ್ಟು ನೀನ್ ಹೋಗಿ ಪ್ಯಾಟೆ ಸೇರ್ಕೊಬಿಟ್ರೆ ಹೆಂಗೆ? ಓ ಶಂಕರಣ್ಣ, ನಾನು ಊರ್ ಬಿಟ್ಟು ಹೋಗಕ್ ಸಾಧ್ಯನಾ? ಹಂಗೇನಿಲ್ಲ, ಅಲ್ಲಿ ನಮ್ಮ ಅಕ್ಕನ ಮನೆಗೆ ಹೋಗೋಣ ಅಂತ ಹೋದ್ನ, ಅಲ್ಲಿ ನೋಡಿದ್ ಮಳೆ ಹಿಡ್ಕೊಬಿಡದ. ಈ ಮಳೆ ಹಿಡ್ಕೊಂಡು ನೋಡಪ್ಪ, ನನ್ನ ಊರಿಗೆ ಬರಕ್ಕೆ ಒಂದ್ ತಿಂಗ್ಳು ಮಾಡಾಕ್ಬಿಡ್ತು. ಅದ್ರಲ್ಲಿ ಬೇರೆ ಈ ಕೊರೋನಾ ಬೇರೆ ಅನ್ಕೊಂಡು ಬಸ್ ಇಲ್ಲ ಅದಿಲ್ಲ ಇದಿಲ್ಲ ಅನ್ಕೊಂಡು ಮೂರನೇ ಅಲೆ ಬೇರೆ ಅಂತ ಹೇಳ್ತಿದ್ರಲ್ಲ, ಆ ಹೆದರಿಕೆಗೆ ಹೆಂಗಿದ್ರು ಮಳೆ ಐತೆ. ಅಲ್ಲಿ ಹೋಗಿ ನಾನು ಬೇಸಾಯ ಏನ್ ಮಾಡೋಣ ಅಲ್ಲಿ ಕುತ್ಕೊಂಡು, ಆ ಮಳೆ ಆ ಜಟಿ ಮಳೆಯಲ್ಲಿ ಏನ್ ಹೋಗ್ ಮಾಡೋಣ? ಅದಕ್ಕೆ ತಗಿ ಇಲ್ಲೇ ಉಳ್ಕೊಬಿಟ್ಟೆ, ಒಂದ್ ತಿಂಗ್ಳು ಆರಾಮಾಗಿ ಕಾಲ ಕಳ್ಕೊಬಿಟ್ಟೆ. ಅಲ್ಲ ಕೆಂಪ್ರಮ್ಮಕ್ಕ, ನೀನ್ ಹೇಳೋದ್ ನೋಡಿದ್ರೆ ಏನೋ ಹೊಳೆ ಬಂದ್ಬಿಟ್ಟಿತ್ತೇನೋ ಸಿಕ್ಕಾಬಿಟ್ಟೆ. ಹೊಳೆದ ಓಡಾಟಕ್ಕಾಗದನ್ನ ಬರಕ್ಕಾಗಲಿಲ್ಲ ತಿಂಗಳಗಟ್ಟಲೆ ಅನ್ನೋ ತರದಲ್ಲಿ ಹೇಳ್ತಿದ್ಯಪ್ಪ ನೀನು. ಹಂಗೆ ಆಯ್ತು ಅಣ್ಣಯ್ಯ, ಹೆಂಗೆ ಅಂತಂದ್ರೆ ಆ ಮಳಿಗೆ ಈಚೆಗ್ ಬರಕ್ಕೆ ಗಡ ಗಡ ಗಡ ಗಡ ನಡುಗು ಅಂದ್ರೆ ಏನ್ ಬೆರ್ಶಿಟ್ ಹೋಚ್ಕೊಂಡು ಮಲ್ಕಂಡ್ರು ಸಾಕು ಅನ್ನಂಗಾಗದ್ ನೋಡ. ಒಟ್ಟಾರೆ ನಿನಗೆ ಮಳೆ ಚೆನ್ನಾಗಿ ಪಾಠ ಕಲ್ಸ್ಬಿಟ್ಟು ಊರ್ ಬಿಡಿಸ್ಬಿಡ್ತು. ಪಾಠನು ಕಲಿಸ್ತು, ಜೊತೆಗೆ ಅದೇ ಎರಡನೇ ವ್ಯಾಕ್ಸಿನ್ ಏನೋ ಅದಿತ್ತು, ಲಸಿಕೆ ಇತ್ತು, ಅದನ್ನು ಹಾಕಿಸ್ಕೊಂಡ ಅದ್ರ ಜೊತೆಲಿ ಎರಡು ಅದು ಕರೆಕ್ಟ್ ಆಯ್ತು ನೋಡು. ಮತ್ತೆ ಅಲ್ಲ ಕಡೆ ನೀನು ಆ ಪಾಟಿ ಗಟ್ಟಿ ಕೆಲಸ ಮಾಡೋಳು, ಈ ವ್ಯಾಕ್ಸಿನ್ ವ್ಯಾಕ್ಸಿನ್ ಎಲ್ಲ ಹೆದರಕಲ್ವಲ್ಲ, ನಿಂಗೆ ಜ್ವರ ಬಂದಿತ್ತ? ಕೈಗಲ್ ಯಾರೇನು ಬಂದಿತ್ತಿಲ್ಲ, ಚೆನ್ನಾಗೆ ಇದ್ದೆ, ಒಂಚೂರು ಕೈ ಒಂಚೂರು ನೋವಾಯ್ತು ಅಷ್ಟೇ, ನನಗೇನು ಅಂತದೇನು ಆಗ್ಲಿಲ್ಲ. ಏನು ಅಂದ್ರೆ ನಾವು ಅದೇ ಗುಂಗಲ್ ಇದ್ರೆ ಹಂಗೆ ಆಯ್ತೀವಿ, ಏನು ಇಲ್ಲ ಅಂತ ಅನ್ಕಂಡ್ರೆ ಏನು ಇರೋದಿಲ್ಲ. ಅಲ್ಲಣ್ಣಯ್ಯ, ಈ ಪಾಟಿ ಗಟ್ಟಿ ಗಿತ್ತಿ ಆಗಿರೋದ್ ಪ್ರೇಮಕ್ಕನಯ್ಯ ಕೈ ನೋವು ಬತ್ತು ಅಂತ ಅನ್ಬಿಟ್ರೆ ಇನ್ನ ಭಂಗ ಹೆಂಗ್ ಮಾಡ್ಸೋದು ಕೈಲಿ? ಅಲ್ಲ ಅದು ಹೆಂಗೆ ಅಂತ ಅಂದ್ರೆ ಈ ಕರೋನಾಕ್ಕೆ ಇಡೀ ಜಗತ್ತೇ ಹೆದರ್ಕೊಂಡ್ ಕೂತೈತೆ, ಪ್ರೇಮಕ್ಕನ್ನ ಬಿಟ್ಬಿಟ್ಬಿಡ್ತದ? ಹೆಂಗಲ್ಲ ಅಂದ್ರೆ ನಾವು ಎಷ್ಟು ಧೈರ್ಯವಾಗಿರ್ತೀವಿ ಯಾವ್ದನ್ನ ಆದ್ರೂ ಕೂಡ ಎದುರಿಸಬಹುದು ಅಂತ ಅಂದಂಗ ಅನ್ನಪ್ಪ. ಅಲ್ಲ ಏನೇ ಧೈರ್ಯ ಇದ್ರೂ ಈಗಾಗಲೇ ಒಂದ್ ಮಾತು ಹೇಳಿದ್ಲು ನಮ್ಮ ಯಾರು ಪ್ರೇಮಕ್ಕ, ಏನೋ ನನ್ ಬಗ್ಗೆ ಮಾತಾಡ್ತಿದ್ರಲ್ಲ ಅಂತ ಹೇಳ್ಬಿಟ್ಟು. ಈಗ ಹೆಂಗೆ ಅಂತ ಅಂದ್ರೆ ಈಗ ಮನುಷ್ಯನ ಸಹಜವಾದ ಗುಣ ಹೆಂಗೆ ಅಂತ ಅಂದ್ರೆ ಎದುರುಗಡೆ ಯಾರಿಗಾರು ಯಾರು ಇದ್ದಾಗ ಅವ್ರ ಬಗ್ಗೆ ಮಾತಾಡಕ್ಕೆ ಇಷ್ಟಪಡಕ್ಲ, ಅವ್ರ ಇಲ್ದೆ ಇದ್ದಾಗ ಬೆನ್ನಿಂದ ಮಾತಾಡೋದು ಅಂತಾರಲ್ಲ, ಏ ಬೇಕಾದ್ರೆ ಇಡೀ ದಿವಸಗಡಲೆ ಮಾತಾಡಬಹುದು ಇಲ್ಲದೇ ಇದ್ದಾಗ. ಅಲ್ಲಿ ಎಲ್ಲನೂ ಮಾತಾಡಬಹುದು, ಒಳ್ಳೆದನ್ನು ಮಾತಾಡಬಹುದು, ಕೆಟ್ಟದನ್ನು ಮಾತಾಡಬಹುದು. ಅದೇ ಮನುಷ್ಯ ಎದುರಿಗೆ ಬಂದ ಅಂತ ಅಂದ್ರೆ ಏನು ಮಾತಾಡಕ್ಕಿಲ್ಲ, ಮಾತಾಡಕ್ಕಾಗ ಅವಾಗ ಇನ್ನೊಬ್ರ ಬಗ್ಗೆ ಮಾತಾಡೋದು, ಮೂರ್ ಜನ ಸೇರ್ಕೊಂಡು ನಾಲ್ಕನೇ ಬಗ್ಗೆ ನಾಲ್ಕನೇ ಬಗ್ಗೆ ಮಾತಾಡೋದು, ಯಾರು ಇರೋದಿಲ್ವೋ ಅವ್ರ ಬಗ್ಗೆ ಮಾತಾಡೋದು. ಹಿಂಗೆ ಈ ಅಂಜಿಕೆ ಅಳಿಕೆ ಇಂಥವೆಲ್ಲ ಇರ್ತಾವಲ್ಲ ಅದ್ರ ಜೊತೆಗೆ ಹೆದರಿಕೆ, ಇವೆಲ್ಲ ಒಂಥರ ಮಾನವನ ಸಹಜವಾದ ಗುಣ. ಆಮೇಲೆ ಈ ಹೆದರಿಕೆ ಅನ್ನೋದೈತಲ್ಲ ಶಂಕರಣ್ಣ, ಇದು ಒಂಥರ ಒಳ್ಳೇದಂತೆ. ಹೆದರಿಕೆ ಭಯ ಇರೋದು ಭಾರಿ ಒಳ್ಳೇದು ಅಂತ ಹೇಳ್ಬಿಟ್ಟು ಒಬ್ರು ಡಾಕ್ಟರ್ ಹೇಳಿದ್ರು ನಂಗೆ. ಯಾಕೆ ಅಂತ ಅಂದ್ರೆ ಈ ಹೆದರಿಕೆ ಅನ್ನೋದು ಕೂಡ ದೇವ್ರು ಮನುಷ್ಯನಿಗೆ ಕೊಟ್ಟರ ಅಂತ ಒಂದು ಒಳ್ಳೆ ವರ ಅಂತೆ. ವರ ಅಂತ ಅಂದ್ರೆ ಅದೊಂಥರ ಒಂಥರ ಆಯುಧ ಅಂತ ಹೇಳಿದ್ರು ಅವರು, ಆಯುಧ ಭಯ ಇದು ಅಂತ ಹೇಳ್ಬಿಟ್ಟು. ಅಂತ ಅಂದ್ರೆ ಈಗ ಎಲ್ಲೋ ಕಾಡಲ್ಲ ಎಲ್ಲ ಇರ್ತೀವಿ ಅಂತ ಇಟ್ಕ, ಹುಲಿ ಆಗ್ಬಹುದು, ಸಿಂಹ ಆಗ್ಬಹುದು, ಅಥವಾ ಚಿರತೆ. ಯಾಕಂದ್ರೆ ಚಿರತೆಗೆ ಎಲ್ಲ ಕಡೆನೂ ಆಗ್ಬಿಟ್ಟವಲ್ಲ, ಹೆಚ್ಚಾಗವಲ್ಲ, ಅಲ್ಲಲ್ಲ ಕಾಣಿಸ್ಕತಿರ್ತಾವಲ್ಲ. ಅವ್ ನೋಡಿದ ತಕ್ಷಣ ನಮ್ಗೆ ಹೆದರಿಕೆ ಆದ್ರೆ ಮಾತ್ರ ಓಡಕ್ ಸಾಧ್ಯ ಅಂತ, ಹೆದರ್ಲಿಲ್ಲ ಅಂದ್ರೆ ಓಡ್ತಾ ಇರ್ಲಿಲ್ಲ ನಾವು. ಹಂಗೆ ನಮ್ಮ ಆತ್ಮರಕ್ಷಣೆ ಮಾಡ್ಕೊಳಕ್ಕೆ ಈ ಹೆದರಿಕೆನು ಕೂಡ ದೇವ್ರು ಕೊಟ್ಟರ ಅಂತ ಒಂದ್ ಒಳ್ಳೆ ಅಂಶ ಅಂತ ಹೇಳ್ಬಿಟ್ಟು ಹೇಳಿದ್ರು. ಹಂಗೆ ಸ್ವಲ್ಪ ಹೆದರಿಕೆ ಭಯ ಅನ್ನೋದು ಇರ್ಬೇಕು. ಯಾಕಂದ್ರೆ ನಾನು ಇಟ್ಟಿದ್ದಲ್ಲ, ನಮ್ಮ ಮನೇಲಿ ಇಟ್ಟಿದ್ದಲ್ಲ, ಆ ಹೆದರಿಕೆ ಭಯದಲ್ಲಿ ಆ ತರದಲ್ಲಿ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು. ಹೆಂಗೆ ಅಂದ್ರೆ ಹೇಳ್ತಾ ಇರೋದು ಇವ್ರನ್ನು ಹಂಗೆ ಇಟ್ಕೊಳ್ಳಿ ಅಂತ ಅನ್ಬಿಟ್ಟು ನಮ್ ಗೌಡ್ರಿಗೆ ಒಂಚೂರು. ಆಮೇಲೆ ಏನಿಲ್ಲ, ಈಗ ನಮ್ಮ ಅಣ್ಣಯ್ಯ ಒಂಥರ ಮಾನ್ಸ್ ಬಿಚ್ ಮಾತಾಡ್ತಾನೆ, ಯಾವ್ದನ್ನ ಇಟ್ಕೊಳಕ್ಕಲ್ಲ. ಈಗ ಅಲ್ಲಿ ಒಳಗಡೆ ಹೋದಾಗ ತಾನೇ ಗೊತ್ತಾಗೋದು ಹೆಂಗವ್ರೆ ಹೆಂಗ್ ಕತೆ ಅಂತಲ್ವಾ. ಈಗೇನ್ ಅವ್ರು ಕೂಗಾಕಿರ್ ಸಾಕು ಬಂದೇ ಬಂದೆ ಅಂತ ಓಡಕಲ್ವಾ. ಏನಂತ ಹೇಳೋದು ಅಂದ್ರೆ ಇಲ್ಲ ಏನೋ ಕೆಲಸ ಮಾಡ್ತಿದ್ದೆ ಬಿಟ್ಟು ಬಂದೆ ಅದಕ್ಕೆ ಹಂಗ ಅಂತವಳೆ ಅಂತ ಹಂಗೆ ಏನೋ ಒಂದು ಹೇಳ್ಬಿಟ್ಟು ನಮ್ಮನ್ ಸಮಾಧಾನ ಮಾಡೋದು ಒಳಗಡೆ ಹೋಗಿ ಪೇಚ್ ಆಡೋದು. ಆಮೇಲೆ ಪ್ರೇಮಕ್ಕ ನೀನು ಹೆಂಗೋ ಇಲ್ಲಿ ನೋಡು ಹೋಗ್ಬಿಟ್ಟು ಅಲ್ಲಿ ಪ್ಯಾಟಲ್ಲಿ ಒಳ್ಳೆ ಬೆಚ್ಚಗಿದ್ ಬಂದ್ಬಿಟ್ಟೆ, ನೀನು ಏನ್ ಜಮೀನ್ ಕಡೆ ಹೋಗಿದ್ದ, ಹೆಂಗೈತೆ ಫಸ್ಲು, ಏನಾಯ್ತು ಆ ಗೆಂಡೆ ಕತೆ, ಏನಾಯ್ತು ಏನು? ಹೋಗಿದ್ದೆ ಕನ್ನಡ, ಹೋಗಿದ್ದೆ, ಅದ್ ನೋಡ್ದೆ ಗೆಂಡೆ ನೋಡಿ ಕಣ್ಣೀರ್ ಬತ್ತು, ಶುಂಠಿ ನೋಡ್ದೆ ಅದು ಕಣ್ಣೀರ್ ಬಂತು, ಅದ್ ನೋಡಿ ಬೇಜಾರಾಗಿ ಮನೇಲಿ ಮತ್ತೆರಡು ದಿವಸ ಮಲಗಿದ್ದೀನಿ ಕನ್ನಡ. ಅಲ್ಲ ಏನಾಯ್ತು ಆಲೂಗೆಡ್ಡೆ ಅಷ್ಟ್ ಚೆನ್ನಾಗಿದ್ದಿದ್ ಆಲೂಗೆಡ್ಡೆ ಮಳೆ ಹಿಡ್ಕೊಂಡು ಅದಕ್ಕೆ ಅಂಗಮಾರಿ ರೋಗ, ಅಂಗಮಾರಿ ರೋಗ ಬಂದ್ಬಿಟ್ಟು ಎಲ್ಲ ಎರಡೇ ದಿವಸಕ್ಕೆ ಫುಲ್ ಮಲ್ಕೊಬಿಡ್ತು ಕನ್ನಡ ಗಿಡ ಎಲ್ಲ. ಈಗ ಎಲ್ಲ ದಪ್ಪಾಗ ಸಮಯ, ಆಲೂಗೆಡ್ಡೆ ದಪ್ಪಾಗ ಸಮಯದಲ್ಲಿ ಹಿಂಗಾದ್ರೆ ಏನ್ ಮಾಡೋದು? ನಾನು ನೋಡು ಪ್ರೇಮಕ್ಕ ಒಂದ್ ತಿಂಗಳಿಂದ ಬಡ್ಕೊಂಡಿದೀನಿ, ಮಳೆ ಜಾಸ್ತಿ ಆಯ್ತು, ಈಗ ಏನ್ ಮಾಡ್ಬೇಕು ಎತ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನೀನ್ ಹೋಗ್ಬಿಟ್ಟು ನಿಮ್ ಅಕ್ಕನ ಮೇಲೆ ಕೂತ್ಕೋಬಿಟ್ರೆ ಇಲ್ಲ ಆಲೂಗೆಡ್ಡೆ ಮತ್ತೆ ರೋಗ ಬರ್ದನ ಇನ್ನೇನ್ ಬರ್ತದೆ? ಹಂಗೆ ಆಯ್ತು ಶಂಕರಣಂದು, ಹಂಗೆ ಆಗಿತ್ತ ಅವನು ಕಣ್ಣೀರ್ ಹಾಕೊಂಡ್ಬಂದಿದ್ದ, ಈ ತರ ಆಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಈಗ ಹೋಗ್ ನೋಡು ಏನ್ ಹಂಗೆ ಮೀಸೆ ತಿರುತ್ತಾನೆ, ಹೆಂಗೈತ್ ನೋಡು ನಂದು ಅಂತ ಹೇಳ್ಬಿಟ್ಟು. ಹೆಂಗ ಒಟ್ಟಲ್ಲಿ ಚೆನ್ನಾಗಿರ್ಲಿ ಬಿಡಿ ಸಂಕ್ರಣನ ಅರವ. ಇಲ್ಲ ಏನು ಹಾಕಲ್ಲ, ಸರಿ ಆಯ್ತದೆ, ಸ್ವಲ್ಪ ಈ ಮಳೆ ಇಟ್ಕೊಂಡಿತ್ತಲ್ಲ ಈ ನೆನ್ನೆ ಮನೆಯಿಂದ ಸ್ವಲ್ಪ ಚೆನ್ನಾಗಿ ಬಿಸಿಲಾಯ್ತೈತೆ, ಬಿಸಿಲಾಯ್ತಾ ಇರೋದ್ರಿಂದ ಅದೆಲ್ಲ ಹೋಯ್ತದೆ. ಆಮೇಲೆ ಸ್ವಲ್ಪ ಕಾಲ್ವೇದ ಹೇಳಿದ್ನಲ್ಲ ನಾನು, ಅದ್ ನೀಟಾಗಿ ಮಾಡ್ಕೋಬೇಕು, ನೀರೆಲ್ಲ ಉಳ್ಳೋಗಂಗೆ ಮಾಡ್ಬೇಕು. ನೀರ್ ಉಳ್ಳೋಗಂಗ್ ಮಾಡ್ಬಿಟ್ಟವ್ರೆ, ಎಲ್ಲ ಬದ ಎಲ್ಲ ಕೊಚ್ಚಿ ಎಲ್ಲ ಮಾಡಿ ಹಳ್ಳ ಆಗ್ದಂಗ್ ಮಾಡಿ ಎಲ್ಲ ಮಾಡ್ಬಿಟ್ಟವ್ರೆ, ಆದ್ರೆ ಎಲ್ಲ ಗಿಡವೇ ಬಿದ್ದೋಗ್ಬಿಟ್ಟೈತೆ. ಯಾಕಂದ್ರೆ ಇದು ಹಂಗ್ ಮರನೆ ಹಂಗೆ ಒಂದಕ್ ಬತ್ತು ಅಂತಂದ್ರೆ ನಿನ್ ಜಮೀನು ಅಕ್ಕಪಕ್ಕ ಜಮೀನು ಹಂಗೆ ಸಾಲಕ್ ಹಬ್ಬಿಡ್ತದೆ, ಮತ್ತಾಮೇಲೆ ನೋಡ್ತಾ ನೋಡ್ತಾನೆ ಹಂಗೆ ಅವತ್ಲಾಗ ಎಲ್ಲ ಕೊಳ್ತಂಗ ಆಗ್ಬಿಡ್ತದೆ. ಆಮೇಲೆ ನೀನು ಮಾಡ್ಕೊಂಡಿದ್ ತಪ್ಪೇನ್ ಗೊತ್ತಾ, ಹೋದವಳು ಒಂದ್ ಎರಡ್ ಮೂರ್ ದಿನ ಇದ್ಬಿಟ್ಟು ಮಾತಾಡ್ಸ್ಕೊಂಡ್ ಬರ್ಬೇಕಾಗಿತ್ತು. ಈಗ ನೀನು ನಿಂತು ನಿಗಾ ನೋಡೋದಂಗೈತೆ, ಬೇರೆಯವ್ರೋಗ ನಿಗಾ ನೋಡೋದಂಗೈತೆ. ಹಂಗೆ ಆಯ್ತು ಕಣ್ಣ, ಮನೆಗ್ ಮಾರಿ ಪರ್ಯರ್ಗ ಉಪಕಾರಿ ಅಂತ ಅನ್ಬಿಟ್ಟು ಅಲ್ಲಿಗೆ ಹೋದ್ನ, ಅಲ್ಲಿ ಉಳ್ಕೋ ಉಳ್ಕೋ ಅಂತ ಅನ್ಬಿಟ್ರು ಅಂತ ಅನ್ಬಿಟ್ಟು ಈ ಮಳೆ ಅಂತ ಉಳ್ಕೊಬಿಟ್ನ ನೋಡಿ, ಇವತ್ತು ಕಣ್ಣೀರ್ ಹಾಕದಾಗೈತೆ. ಇಲ್ಲ ಗಾದನೆ ಮಾಡ್ಬಿಟ್ರಲ್ಲ ಶಂಕರಣ್ಣ, ಈ ಅಕಾಲದಲ್ಲಿ ಮಳಗಿದ್ರೆ ಸಕಾಲದಲ್ಲಿ ಮಾಡಿದ್ದೆಲ್ಲ ಹಾಳು ಅಂತ ಹೇಳ್ಬಿಟ್ಟು. ಈಗ ಅದನ್ನೇ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಈಗ ಏನು ಅಂತ ಅಂದ್ರೆ, ಈ ವರ್ಷ ವರ್ಷ ಹಿಂಗೆ ಆಯ್ತದಪ್ಪ, ನನಗಂತೂ ಬಾರಿ ಬೇಜಾರಾಯ್ತದೆ. ಇಲ್ಲ ಮಳೆ ಜಾಸ್ತಿ ಆಯ್ತದೆ, ಇಲ್ಲ ಕಡಿಮೆ ಆಯ್ತದೆ, ಕೈ ಕೊಡ್ತದೆ, ಇದರಿಂದ ಬಾರಿ ತೊಂದರೆ ಆಯ್ತೈತೆ. ಈ ಅಭಿವೃದ್ಧಿ ಕಾರ್ಯ ಮಾಡ್ತೀವಿ, ಅದ್ ಮಾಡ್ತೀವಿ, ಇದ್ ಮಾಡ್ತೀವಿ ಅಂತ ಅನ್ಕೊಂಡು ಈ ಮರ ಎಲ್ಲಾನು ಇದ್ ಮಾಡ್ಬಿಟ್ರಲ್ಲಪ್ಪ, ಕಡಿಯೋದು, ಮರ ಕಡಿಯೋದು, ಉಳ್ಸೋದು, ಆಯ್ತಾ, ಇವೆಲ್ಲ ಮಾಡೋದು, ಮತ್ತೆ ಎಲ್ಲೆಲ್ಲಿ ಕಾಡು ಇತ್ತು ಅವೆಲ್ಲ ಒತ್ತುವರಿ ಮಾಡ್ಕೊಂಡು ಅಲ್ಲಿ ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿ ಈ ಅರಣ್ಯ ಪ್ರದೇಶ ಕಡಿಮೆ ಆಗಿರೋದೇ ಇದಕ್ಕೆಲ್ಲ ಕಾರಣ ಅಂತ ಹೇಳ್ಬಿಟ್ಟು ಮೊನ್ನೆ ದಿವಸ ಹೇಳ್ತಾ ಇದ್ರಲ್ಲಿ. ಆಮೇಲೆ ಇದು ಸಮಸ್ಯೆ ಇಷ್ಟೇ ಅಣ್ಣಯ್ಯ, ಒಂದು ನಾವು ಏನ್ ಮರನ ಕಡಿತಿದೀವಿ ಅಥವಾ ಹಾಳು ಮಾಡ್ತಿದೀವಿ, ಇಲ್ದಂಗ್ ಮಾಡ್ತಾ ಇದೀವಲ್ಲ. ಈಗ ನಮ್ ಹಿರಿಯರು ಹೆಂಗ್ ಮಾಡೋರು ಅಂತಂದ್ರೆ, ಈಗ ಅದ್ರದ್ದು ಯಾವ್ದೋ ನೆನ್ಪಿಗೆ ಒಂದು ಮರ ನೆಡೋದು, ಗಿಡ ನೆಡೋದು, ಮತ್ತೆ ಬದಿನಲ್ಲಿ ಎಷ್ಟು ಗಿಡ ಮರಗಳಿದ್ದು ಈಗ ನೋಡಿದ್ರೆ ಬರೀ ಬದನ್ನು ಎಲ್ಲ ಕೊಚ್ಚಿ ಕೊಚ್ಚಿ ಕೊಚ್ಚಿ ಸಣ್ಣದ ಒಂದು ನೆಡ್ದಾಡ ದಾರಿ ಮಾಡ್ದವ್ರೆ ಹೊರತು ಬದನ ಇಲ್ಲ. ಮತ್ತೆ ಹಿಂದೆ ನಮಗ್ ಗೊತ್ತೈತೆ ಏನಂದ್ರೆ ಬಸರಿ ಮರ ಅಂದ್ರೆ ಏನು, ಮತ್ತೆ ಬ್ಯಾಲದ ಮರ ಅಂದ್ರೆ ಏನು, ಆಲದ ಮರ ಅಂದ್ರೆ ಏನು, ಬೇವು, ಇವೆಲ್ಲವ ಈಗ ಮಕ್ಳಿಗೆ ಗೊತ್ತೇ ಹಾಕಲ್ಲ. ಈಗಿನ ಕಾಲದ ಮಕ್ಳಿಗೆ ಇದ್ರೆ ಗೊತ್ತಾಗಕ್ಕೆ ಎಲ್ಲಕ್ಕೆ ಗೊತ್ತಾಗೋದಲ್ಲಾಗಿ ನಮ್ಗೆ ಮರ್ತು ಹೋಗೈತಲ್ಲ. ಯಾಕೆ ಅಂತಂದ್ರೆ ಇದ್ರೆ ನೆನಪಿರೋದು ಇಂತ ಮರ ಅಂತ ಹೇಳ್ಬಿಟ್ಟು ನೀನ್ ಹೇಳ್ತಾ ಇದ್ದಲ್ಲಪ್ಪ ಆಗ್ಲೇ, ಈ ಮರ ಇರ್ಲಿ ಬದನೆ ಇಲ್ದಂಗ ಮಾಡ್ಬಿಟ್ಟವ್ರೆ. ಈಗ ನಾನ್ ಕಾಣ ಹಂಗೆ ನಾವೆಲ್ಲ ಚಿಕ್ಕ ಮಕ್ಕಳಾಗಿದ್ದಾಗ ಬದಿನಲ್ಲಿ ಆಟ ಆಡ್ತಿದ್ದು. ಈಗ ಹೊಲ್ತಕ್ಕೆ ಕೆಲಸ ಮಾಡಕ್ ಕರ್ಕೊಂಡು ಹೋಗ್ಬಿಡ್ರ, ಕೆಲಸ ಮಾಡಕ್ಕೆ ಪಾಪ ಅವ್ರ ಕೆಲಸ ಮಾಡೋರು, ನಮ್ಮ ಮಕ್ಳು ಅಲ್ಲಿ ಇಲ್ಲಿ ಹೋಯ್ತವಲ್ಲ ಅಂತ ಅನ್ಕೊಂಡು ನಮ್ ಕಣ್ಣ ಮುಂದಿರ್ಲಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿ ಬಿಟ್ಬಿಟ್ರೆ ನಾವ್ ಬದಿನಲ್ಲಿ ಆಡ್ಕೊಳಿವ, ಎಂತೆಂತ ಆಟ ಆಡಿವ, ಆ ಮರಗಳಿದ್ವಲ್ಲ ಕಣ್ಣ ಮುಚ್ಚಾಲನೆ ಆಡ್ತಿದ್ವಿ ಜಾಸ್ತಿ. ಇನ್ನೇನ್ ಸಿಕ್ಕಾಪಟ್ಟೆ ಹುಲ್ ಬೆಳ್ಳಿ ಅಂತ ಹೇಳ್ಬಿಟ್ ಬಿಟ್ಕೊಂಡಿರೋರು, ಒಳ್ಳೆ ಈ ಟೈಮಲ್ಲಿ ಎಲ್ಲ ಚೆನ್ನಾಗಿ ಹುಲ್ಲ ಕುಯ್ಯೋರು, ಒಳ್ಳೆ ಒಂಥರ ನಮ್ಗೆ ಸ್ಟೇಡಿಯಂ ಆದಂಗ ಆಗ್ಬಿಟ್ರೋದು ಬದುವೆ, ಅಲ್ಲೇ ಆಟ ಆಡ್ತಿದ್ದ. ಈಗ ಬದುವೆ ಇಲ್ಲ, ಬದುವೆ ಇಲ್ಲ, ಈ ತರದ ಒಂದು ಪರಿಸ್ಥಿತಿಯಾಗಿ ಈಗ ಬರೀ ನಮಗೆ ಮೇಲ್ನೋಟಕ್ಕೆ ಪರಿಸರ ಹಾಳಾಯ್ತೈತೆ, ಉರುವಲಿಲ್ಲ, ಇನ್ನೇನು ನಮ್ಗೆ ಮ್ಯಾಕಿಗೆ ಕುರಿಗೆ ದನಕ್ಕೆ ಸೊಪ್ಪು ಸಿಗ್ತಾ ಇಲ್ಲ ಅನ್ನೋದು ನಮ್ಗೆ ಮೇಲ್ನೋಟಕ್ಕೆ ಕಾಣಿಸ್ತದೆ. ಆದ್ರೆ ಇದು ಇವತ್ತು ಮಾಡಿರೋ ಕೆಲಸ ಎಂತದ್ದು ಅಂತ ಅಂದ್ರೆ ಶಂಕರಣ್ಣ, ನಾನಾಗ್ಲೇ ಹೇಳಿದ್ನಲ್ಲ, ಈ ಜಾಸ್ತಿ ಮಳೆ ಬರ್ತದೆ ಇಲ್ಲ ಮಳೆ ಬರೋದೇ ಇಲ್ಲ ಇಂತ ಪರಿಸ್ಥಿತಿಯಾಗಿ ನೋಡಪ್ಪ, ಈಗ ಮರಗಳಿದ್ದು ಅಂತ ಅಂದ್ರೆ ನಮ್ಗೆ ಒಳ್ಳೆ ನಮ್ಗೆ ಏನೇನ್ ಬೇಕು ಎಲ್ಲ ಸಿಗ್ತಾ ಇದ್ವಾ, ನಮ್ಮ ದನ ಕರಿಗೆ ಆಯ್ತು ಅಂತ ಅಂದ್ರೆ ಸೊಪ್ಪು ಸಿಕ್ಕದು. ಈಗ ನೋಡು ಇಂತ ಟೈಮಲ್ಲಿ, ಯಾವಾಗ ಈ ಗಜನಾಟಿ ಮಾಡೋ ಟೈಮಲ್ಲಿ ಸೊಪ್ಪೆಲ್ಲ ಕಡ್ ಕಡ್ ಕಡ್ ಕಡ್ ತಂತು ಗದ್ದೆ ಒಳಗೆ ಹಾಕೊಂಡು ಕರ್ಗಾಕರು, ಇವತ್ತು ಸೊಪ್ಪು ಇಲ್ಲ ಪಪ್ಪು ಇಲ್ಲ ಇಂತ ಒಂದು ಪರಿಸ್ಥಿತಿ ಆಗ್ಬಿಡ್ತು. ಇದ್ರ ಜೊತೆಗೆ ಎಂತ ತಂಪು ಇರ್ತಾ ಇತ್ತು ಶಂಕರಣ್ಣ, ಹೊಲಕ್ಕೆ ಹೊಲಕ್ಕೆ ಎಷ್ಟೊತ್ತಿನಲ್ಲಿ ಯಾವತ್ತೆಲ್ಲಾರು ಹೋಗ್ಲಿ, ಎಂತ ಬಿಸಿಲಿದ್ರು ಬಿಡಲ್ಲ ಹೋಗ್ಬಿಟ್ಟು ಹಂಗೆ ಮರದ ನೆರಳಲ್ಲಿ ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೂತ್ಕೊಳ್ಳೋರು, ಸುಸ್ತು ಅಂತ ಅನಿಸ್ತಿರ್ಲಿಲ್ಲ, ಎಷ್ಟೊತ್ತಿನಲ್ಲೋ ಹೋಗಿರ್ಬೋದಿತ್ತು ಅನ್ನೋ ಅಂತ ಪರಿಸ್ಥಿತಿ ಇತ್ತು. ಆದ್ರೆ ಈಗ ತಡೆ ಈ ಬಿಸಿಲಾಗೈತೆ ಇಷ್ಟೊತ್ತಿನಲ್ಲಿ ಏನ್ ಹೋಗೋದು, ಎರಡು ಗಂಟೆ ಆದ್ರೆ ಸಾಕು, ಕೆಲಸ ಮಾಡ್ರೆ ಬತ್ತಲ್ವಲ್ಲ, ಹನ್ನೊಂದುವರೆ ಇಲ್ಲ ಇಲ್ಲ ನಿತ್ಯ ಮೇಲೆ ಬಂದ್ಬಿಡ ಸೂರ್ಯ ನಮಗೆ ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಬಂದ್ಬಿಡ್ತಾರೆ ಅಂತ ಒಂದು ಪರಿಸ್ಥಿತಿ ಆಗೈತೆ. ಅದಕ್ಕೆ ನಾನಂತೂ ತೀರ್ಮಾನ ಮಾಡ್ಬಿಟ್ಟಿದ್ದೀನಪ್ಪ, ಒಂದಷ್ಟು ಈ ಬದವ ಬಿಟ್ಕೊಂಡು ಯಾವ ಉತ್ತರದ್ರಿಂದವ ಈಗ ಅದನ್ನೇ ಒಂದಷ್ಟು ಬಿಡಿಸ್ಕೊಂಡು ದೊಡ್ಡ ದೊಡ್ಡ ಬದ ಹಿಂದೆ ಹೆಂಗಿದ್ದು ಹಂಗೆ ಬದ ಬಿಟ್ಕೊಂಡು ಒಂದಷ್ಟು ಸುತ್ತಲೂ ಈ ಮರ ಆಗ ಅಂತ ಗಿಡಗಳ ತಂದು ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಮಳೆ ಬೇರೆ ಚೆನ್ನಾಗೈತಲ್ಲ, ಈಗ ತಂದು ಹಾಕೋಬಿಟ್ರೆ ಇನ್ನೂ ಒಂದು ಎರಡ್ ಮೂರು ತಿಂಗಳು ನಾವೇನು ಅದಕ್ಕೆ ನೀರು ನೀಡಿ ನೋಡಂಗಿಲ್ಲ, ಅವತ್ರ ಪಾಡ್ಗವು ಬೆಳ್ಕೊಂಡು ಇರ್ತವೆ, ಆತರ ಮಾಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ಏನ್ ಜಮೀನ್ ಐತೋ ಅದ್ರಲ್ಲೊಂದು ಅರ್ಧ ಮುಕ್ಕಾಲು ಎಕರೆ ಬರೀ ಕಾಡನೆ ಮಾಡ್ಬಿಡೋಣ ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಆಲೋಚನೆ ಚೆನ್ನಾಗೈತೆ ಅಣ್ಣಯ್ಯ. ಆಮೇಲೆ ಈಗ ನಾನು ತುಂಬಾ ಯೋಚನೆ ಮಾಡೋದು ಒಂದು ವಿಚಾರ ಏನು ಅಂತಂದ್ರೆ, ಈಗ ಯಾವ ತರದ್ದು ಗಿಡ ಮರಗಳು ಹಾಕಂದ್ರೆ ಒಳ್ಳೇದು, ಈಗ ಹಣ್ಣಿನ ನಾವು ಗಿಡಗಳ ಹಾಕೊಳದ ಅಥವಾ ನಾಳೆ ದಿನ ದುಡ್ಡು ಬರಂತ ಮರಗಳು ಹಾಕೊಳದ ಅಥವಾ ಜೀವನ ಪರ್ಯಂತ ನಮ್ಮ ಮಕ್ಕಳು ಮೊಮ್ಮಕ್ಕಳು ಕಾಲಕ್ಕೂ ಇರೋಂತ ಮರ ಗಿಡಗಳು ಹಾಕೊಳದ ಅಂತ ಹೇಳಿ. ಇದು ಒಳ್ಳೆ ಪ್ರಶ್ನೆ ಶಂಕರಣ್ಣ. ಯಾಕೆ ಅಂತ ಅಂದ್ರೆ ಒಂದ್ 15 ತೀರ್ಮಾನ ಮಾಡಿ ಮರ ಗಿಡಗಳ ಕೊಡಕ್ ಶುರು ಮಾಡ್ಬಿಟ್ರು ಈ ಅರಣ್ಯ ಇಲಾಖೆನಲ್ಲಿ, ತೋಟಗಾರಿಕೆ ಇಲಾಖೆಯಲ್ಲಿ, ಮತ್ತೆ ಈ ನರ್ಸರಿಗಳೆಲ್ಲ ಇದ್ವಲ್ಲ ಕೆಲವು ಪ್ರೈವೇಟ್ ನರ್ಸರಿ ಗೌರ್ಮೆಂಟ್ ನರ್ಸರಿ ಎಲ್ಲ ಇರ್ತಾ ಇದ್ವಾ, ಬೆಳೆದ್ ಕೊಡ್ತಾ ಇರೋದು ಯಾರಿಗೆ, ರೈತರಿಗೆ ಕೊಟ್ಬಿಡೋದು. ಯಾಕೆ ಅಂತ ಅಂದ್ರೆ ಈಗ ಏನು ಇಷ್ಟು ದಿವಸ ಸ್ವಾಭಾವಿಕವಾಗಿ ಕಾಡಿತ್ತು ಆ ಕಾಡತ್ತು ಹಾಳಾಗಿ ಹೋಗ್ಬಿಡ್ತು. ಈಗ ಅದ್ ನಾವು ಮತ್ತೆ ಮಾಡಕ್ ಸಾಧ್ಯನಾ? ಮಾಡಿದ್ರು ಅದು ಸ್ವಾಭಾವಿಕ ಅಂತ ಅನ್ಸ್ಕೊಳಕಲ್ಲ. ಯಾಕೆ ಅಂತ ಅಂದ್ರೆ ಅದು ಮಾನವ ನಿರ್ಮಿತ ಅಂತಲೇ ಅನ್ಸ್ಕೊಳ್ಳೋದು. ಈಗ ನಾವು ಹೆಂಗ್ ಮಾಡ್ತೀವಿ ಅಂತ ಅಂದ್ರೆ, ಇಲ್ಲ ಯಾವ್ದಾರ ಒಂದರದ ತಾಂಡವ್ ನೆಟ್ಬಿಡ್ತೀವಿ, ಇಲ್ಲ ಒಂದ್ ಎರಡ್ ಮೂರ್ ತರದ್ ನೆಡ್ತೀವಿ ಅಷ್ಟೇ. ಆದ್ರೆ ಕಾಡು ಅರಣ್ಯ ಅಂತ ಅಂದ್ರೆ ಹಂಗಲ್ಲ, ಅಲ್ಲಿ ವಿಭಿನ್ನ ವಿಭಿನ್ನ. ಅಲ್ಲಿ ಬರೀ ಇಂಥ ಮರವೇ ಅಂತ ಹೇಳಕ್ ಆಗಲ್ಲ, ಎಂತ ಮರ ಇರ್ಬೋದು ಅದ್ರಲ್ಲಿ. ಆಮೇಲೆ ನಾವ್ ಇಷ್ಟಿಷ್ಟಿಗೆ ನೆಡಬೇಕು ಅಂತ ಹೇಳ್ಬಿಟ್ಟು ನೆಡ್ತೀವಿ. ಈಗ ಪರಿಸರದಲ್ಲಿ ಅಂತರ ಗಿಂತರ ಏನು ಇಲ್ಲ, ಯಾಕೆಂದ್ರೆ ಎಲ್ಲ ಪರಿಸರದ್ದೇ ಆಗಿರೋದ್ರಿಂದ ಎಲ್ಲಿ ಬೇಕೋ ಅಲ್ಲಿ ಬೆಳಕತ್ತದ ಅಂತ ಒಂದು ಪರಿಸ್ಥಿತಿ ಇತ್ತು. ಹಂಗಾಗಿ ಇವರೆಲ್ಲ ಕೊಟ್ರಲ್ಲ, ಕೊಟ್ಟಿದ್ದಂತಂತ ನೆಟ್ಬಿಟ್ರು, ಇರ್ಲಿ ನಮ್ದು ಒಂಚೂರು ಇರ್ಲಿ ಅಂತ ಹೇಳ್ಬಿಟ್ಟು ತಂದು ನೆಟ್ರ. ಅದ್ ಏನು ಬತ್ತವೋ ಯಾವ್ದಕ್ ಬತ್ತವೋ ಗೊತ್ತಿಲ್ಲ. ಹಂಗಾಗಿ ನೆಟ್ಕೊಂಡು ಕೊನೆಗೆಲ್ಲ ಒಂದು ಸತ್ತ ಕಡ್ದು ಬಿಡೋದು, ಅದೆಲ್ಲೋ ಯಾರಿಗೋ ಟಿಂಬರ್ನವ್ರಿಗೋ ಇಲ್ಲ ಈ ಸೌದೆ ವ್ಯಾಪಾರ ಮಾಡ್ತಾರಲ್ಲ ಅಂತರ್ಗೋ ಆರ್ಕಾಸ್ ಮೂರ್ಕಾಸಿಗೆ ಕೊಟ್ಬಿಡೋದು. ಈ ಪರಿಸ್ಥಿತಿ ಹೆಂಗಾಗೈತೆ ಅಂತ ಅಂದ್ರೆ, ಈ ಸಿಲ್ವರ್ ಬೆಳೆದ್ರು ಸಿಕ್ಕಾಪಟ್ಟೆ ಸಿಲ್ವರ್ ಬೆಳೆದ್ಬಿಟ್ರು. ಬೆಳೆದಿದ್ ಉದ್ದೇಶ ಏನು ಅಂದ್ರೆ, ಆಗ ಅದೇ ತರದೊಂದು ವಾತಾವರಣ ಸೃಷ್ಟಿ ಆಗಿತ್ತು. ಏನಂತಂದ್ರೆ, ನೀನ್ ಸಿಲ್ವರ್ ಹಾಕಪ್ಪ, ಹತ್ತು ವರ್ಷ ಬಿಡು, ಒಳ್ಳೆ ದುಡ್ಡಾಯ್ತದೆ, ಒಳ್ಳೆ ಗರ್ತ್ ಬಂತ ಬಿಡು, ನಿನ್ ದುಡ್ಡಾಯ್ತು, ಪ್ಲೈವುಡ್ ತಗೊಂಡೋಯ್ತಾರೆ, ಬೆಂಕಿ ಕಡ್ಡಿ ತಗೊಂಡೋಯ್ತಾರೆ. ಹಿಂಗ ಅಂದು ಅಂದು ಅಂದು ಜನರಿಗೆ ಒಂಥರ ಆಸೆ ಹುಟ್ಟಿಸ್ಬಿಟ್ರು ದುಡ್ಡಿಂದ. ಅಂದು ಅಂದು ಅಂತ ಅಂತ ಅಂದ್ರು ಇವ್ರು ಕೇಳಿಸ್ಕೊಂಡು ನೆಟ್ರು ಸಿಕ್ಕಾಪಟ್ಟೆ. ಇದು ಇವತ್ತು ಕೇಳರೇ ಇಲ್ಲ ಸಿಲ್ವರ್. ಅದಕ್ಕೋಸ್ಕರ ಯಾವಾಗ್ಲೂ ಅಷ್ಟೇ, ಈ ಕೃಷಿ ಅಂತ ಅಂದ್ರೆ ನಾವು ಒಂದ್ ತರದಕ್ಕೆ ಕೈ ಹಾಕ್ಲೇಬಾರ್ದು. ಆಮೇಲೆ ಇನ್ನೊಂದು ಅಂಶ ಹೇಳ್ತೀನಿ ಕೇಳು. ಈಗ ಬರೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಕೃಷಿ ಭೂಮಿ ಐತೋ, ಆ ಕೃಷಿ ಭೂಮಿನಲ್ಲಿ ಅಂದ್ರೆ ಇವತ್ತೇನ್ ಕೃಷಿ ಮಾಡ್ತವ್ರು, ಆ ಕೃಷಿ ಭೂಮಿಲಿರೋ ಅಂತ ಬದುಗಳವಲ್ಲ, ಆ ಬದುಗಳಲ್ಲಿ ಎಲ್ರು ಒಂದಷ್ಟು ಗಿಡಗಳು ಹಾಕೋಬಿಟ್ರೆ, ಈ ಮರಾಗ ಅಂತ ಗಿಡಗಳು ಹಾಕೋಬಿಟ್ರೆ, ಹೆಚ್ಚು ಕಮ್ಮಿ ಒಂದ್ 5,000 ಹೆಕ್ಟೇರ್ ನಷ್ಟು ಈ ಕಾಡ್ನೆ ಸೃಷ್ಟಿ ಮಾಡ್ದಂಗ ಆಯ್ತದಂತೆ. ಅಷ್ಟು ಸೃಷ್ಟಿ ಮಾಡ್ದಂಗ ಆಯ್ತದೆ. ಅದಕ್ಕೋಸ್ಕರ ನಡಿ ನಡಿ ಅಂತ ಹೇಳ್ಬಿಟ್ಟು ಎಲ್ರು ಹೇಳ್ತಾವ್ರೆ. ಅದ್ರ ಜೊತೆಗೆ ಅಣ್ಣ, ಮಣ್ಣಿನ ಸವಕಳಿ ಆಗದಿಲ್ವಂತಲ್ಲ, ಬದುಗಳಲ್ಲಿ ಮರ ನೆಟ್ರೆ ಮಣ್ಣಿನ ಸವಕಳಿ. ಆಮೇಲೆ ಒಳ್ಳೆ ಗೊಬ್ಬರ ಆಯ್ತದೆ, ಎಲೆಗಳು ಉದುರ್ತಾವಲ್ಲ, ಅದು ಸ್ವಾಭಾವಿಕವಾಗಿ ಆಗಂತದ್ದು. ಮರ ಅಂತ ಅಂದ್ರೆ ಅದ್ ಎಲ್ಲಾರು ಇರ್ಲಿ, ಯಾತವಾರು ಇರ್ಲಿ, ಹೆಂಗಾರು ಇರ್ಲಿ, ಅದರಿಂದ ಅನುಕೂಲವೇ ಹೊರತು ಯಾವ ತೊಂದರೂ ಕೂಡ ಆಗೋದಿಲ್ಲ. ನಾವದ್ ಕಡಿಯಕ್ಕೆ ಏನಾರು ಒಂದ್ 4 ಅನಾನುಕೂಲಗಳು ಹುಡುಕ್ತೇವೆ. ಅದರಿಂದ ನೆಳ್ಳ ಆಯ್ತೈತೆ, ಬೆಳೆ ಬತ್ತ ಇಲ್ಲ, ಗ್ವಾಡಿಗೆ ಎಲ್ಲ ಬೇರು ಬಿಟ್ಟೈತೆ ಅಂತ ಅನ್ಕೊಂಡು ಏನೇನೋ ಹುಡುಕ್ತಿವಿ. ಆತರ ಹುಡುಕ ಅಂತದ್ದಲ್ಲ, ಎಲ್ಲಿರ್ತದ ಅಲ್ಲಿ ನಾವು ಇರಕ್ ಬಿಡ್ಬೇಕು. ಅಟ್ಲೀಸ್ಟ್ ನಾವು ಬೇರೆ ಕಡೆ ಬಂದ್ ಮಾಡೋಣ ಬಿಡು. ಈಗ ಮರ ಎಲ್ಲ ಇತ್ತು, ಅದ್ ಮರದ ಜಾಗ ಅಂತ ಅನ್ಕೊಬಿಡೋಣ. ಅದಕ್ಕೆ ಸಂಬಂಧಪಟ್ಟಿದ್ದು ನಂದಲ್ಲ ಅಂತ ಅನ್ಕೊಳ್ಳೋದು. ನನ್ ಜಾಗ ಎಲ್ಲಿ ಕುಲ್ಲಾಯ್ತು ಅಲ್ಲಿ ಬಂದ್ ಮನೆ ಕಟ್ಕೊಳ್ಳೋದು, ಇನ್ನೊಂದ್ ಮಾಡೋದು ಮಾಡ್ಕೋಬೇಕು ನಾವು ಅಲ್ವಾ. ಹಂಗಾಗಿ ನೀನ್ ಆಗ್ಲೇ ಒಂದ್ ಪ್ರಶ್ನೆ ಕೇಳದಲ್ಲ ಶಂಕರಣ್ಣ, ಅದು ಭಾರಿ ಒಳ್ಳೆ ಇಂಪಾರ್ಟೆಂಟ್ ಪ್ರಶ್ನೆ. ಈಗ ನೋಡು, ನಾವು ಏನ್ ಬೆಳೆ ಬೆಳೀತಾ ಇರ್ತೀವಿ, ನಮ್ಮ ಮನೆಯಲ್ಲಿ ಏನು ಅಗತ್ಯ ಇರ್ತದೆ, ಆಮೇಲೆ ನಾವೇನು ಉಪಕಸಬ ಮಾಡ್ತಾ ಇದೀವಿ, ಅವ ಯೋಚನೆ ಮಾಡ್ಬೇಕು ಫಸ್ಟ್. ಅವನ್ನ ಯೋಚನೆ ಮಾಡ್ಕೊಂಡು ಅವಕ್ಕೆ ಅನುಕೂಲ ಆಗ ಅಂತ ಹಾಕಬೇಕು. ಈಗ ಒಂದು ಉದಾಹರಣೆ ಹೇಳಬೇಕು ಅಂತ ಅಂದ್ರೆ, ಒಂದ್ 1/2 ಎಕರೆ 3/4 ಎಕರೆ ಗದ್ದೆ ಐತೆ. ಈ ಗದ್ದೆ ನೆಟ್ಟ ಟೈಮಲ್ಲಿ ಸೊಪ್ಪು ತಂದು ಹಾಕೊಂಡು ಕರಗಿಸ್ಬೇಕು ನಾನು. ನೀನ್ ಹಾಕ ತಂದ್ಬಿಟ್ಟು ಒಂದಷ್ಟು ಪಂಗೆ ಗಿಡ ಹಾಕ, ಒಳ್ಳೆ ಸೊಪ್ಪು ಕೊಡ್ತದ. ಆ ಟೈಮಲ್ಲಿ ನೀಟಾಗಿ ಎಲ್ಲ ಕತ್ತರಿಸ್ಕೊಂಡು ತಾಂಡಾಗ ಹಾಕಿದ್ರೆ ಒಳ್ಳೆ ಹಸಿರೆಲ್ಲ ಗೊಬ್ಬರ ಆಯ್ತದೆ, ಗೊಬ್ಬರನು ಆಯ್ತದೆ, ಈ ಕಡೆ ಅದಕ್ಕೆ ಚಿಗರಕ್ಕೆ ಅವಕಾಶ ಆಯ್ತದೆ, ಇನ್ನು ಚೆನ್ನಾಗಿ ಒಳ್ಳೆ ಟಿಸ್ ಲೋಡ್ದು ಬೆಳಕತ್ತದೆ, ಗಿಡದಂಗ್ ಕಡ್ದಂಗ್ ಚೆನ್ನಾಗಿ ಚಿಗುರ್ತದ. ಆಯ್ತಾ, ಅದೇ ತರ ಈಗ ಮನೇಲಿ ಮಕ್ಳು ಮರಿ ಇರ್ತವೆ, ಈ ಹಣ್ಣು ಪಣ್ಣು ಎಲ್ಲ ಯಾಕೆ ದುಡ್ಡು ಕೊಡ್ತಿರ್ಬೇಕು? ಹಣ್ಣು ದುಡ್ಡು ಕೊಟ್ಟು ತರಕಾಯ್ತದ, ಸೇಲ್ ಕೇಳಿದ್ರೆ 250 ರೂಪಾಯಿ ಹೇಳ್ತಾರೆ ಕೆಜಿ ಕೊಂಡ್ಕೊಳ್ಳಕಾಯ್ತದ. ಇನ್ನೆಂತಂದ ಎಲ್ಲ 100 ರೂಪಾಯಿ ಮೇಲೆ 100 ರೂಪಾಯಿ ಒಳಗೆ ಯಾವೂ ಇಲ್ಲ. ಅಲ್ಲ, 100 ರೂಪಾಯಿಗೆ ಕೆಜಿ ಅಲ್ಲ, ಅರ್ಧ ಕೆಜಿ, ಅರ್ಧ ಕೆಜಿ. ಹಿಂಗಿರುವಾಗ ನಮ್ಗೆ ಎಂತ, ನಮ್ಮ ಲೋಕಲ್ ಹಣ್ಣುಗಳು ಇರ್ತಾವಲ್ಲಪ್ಪ, ತಂದ್ ಹಾಕ ಒಂದ್ 4 ಗಿಡವ, ಒಂದೆರಡು ಮಾವಿನ ಗಿಡ ಹಾಕ, ಒಂದೆರಡು ಸಪೋಟ ಗಿಡ ಹಾಕ, ಒಂದೆರಡು ಸೀತಾಫಲ ಹಾಕ, ಒಂದೆರಡು ಪೇರ್ಲ ಗಿಡ, ಹಿಂಗ ಹಾಕಬಿಟ್ರೆ ವರ್ಷ ಪೂರ್ತಿ ಹಣ್ಣು ಸಿಗ್ತಾ ಇರ್ತದೆ. ನಾವ್ಯಾಕೆ ಹಣ್ಣು ದುಡ್ಡು ಕೊಡ್ತಾರ್ಬೇಕು? ಇಷ್ಟೊಂದು ಜಮೀನ್ ಇಟ್ಕೊಂಡು, ಮನೆ ತಾವ ಇಷ್ಟೊಂದು ನೀರ್ ಇಟ್ಕೊಂಡು, ಮನೆ ಸುತ್ತ ಇಷ್ಟೊಂದು ಜಾಗ ಇಟ್ಕೊಂಡು 250 ರೂಪಾಯಿ ಕೊಟ್ಬಿಟ್ಟು ತರಕೋಬೇಕು ನನ್ನ ಪ್ಯಾಟ್ಗೆ ಅಲ್ವಾ? ಹಣ್ಣು ಕೂಡ ಅಂತದ್ ಹಾಕಬೇಕು, ಸೊಪ್ಪು ಕೂಡ ಅಂತದ್ ಹಾಕಬೇಕು. ಈಗ ನಾವಂತೂ 2 ಕುರಿ ಸಾಕೊಂಡಿದೀವ, ಅದಕ್ಕೆ ಅಲ್ಲಿ ಇಲ್ಲಿ ಯಾಕೆ ಹೋಗ್ಬೇಕು? ನಾವು ಸೊಪ್ಪು ಇಲ್ಲ ಮನೆ ಆಯ್ತವಲ್ಲ, ಒಂದ್ ಅಳಸಿನ ಮರ ನೆಟ್ಕೊಂಡ್ರೆ, ಒಂದ್ ಇದ್ ನೆಟ್ಕೊಂಡ್ರೆ ಅದ್ರಲ್ಲೇ ಬೇಕಾದಷ್ಟು ಸೊಪ್ಪು ಸಿಗ್ತದೆ. ಆಡು ಕುರಿ ಬೆಳ್ಸಕ್ ಏನು ಹೋಗಿ ನಾವು ಇಡ್ಕೊಂಡೇ ಹೋಗ್ಬೇಕನ್ನೋದೇನಿಲ್ಲ. ಎಲ್ಲಾರು ಹೊರಗಡೆ ಹೋಗ್ಬೇಕು ಅಂದ್ರೆ ಆ ಸೊಪ್ಪು ಸಣ್ಣದ ಹಾಕ್ಬಿಟ್ಟು ಹೋದ್ರು ಬರ್ಬೋದು. ಆಯ್ತಾ, ಇಂಥವು ಮಾಡ್ಕೊಳ್ಳೋದು. ಈಗ ಈ ದನಿಗೂ ಒಂದಷ್ಟು ಮರಗಳವೆ ಆಯ್ತಾ, ಸೊಪ್ಪು ಕೂಡ ಅಂತ ಮರಗಳು, ಈಗ ಹಿಪ್ನರ್ಲೆ ಏನ್ ಸೊಗ್ಸಾಗ್ ತಿಂತವೆ ಅಂತ ದನಗಳಿಗೆ. ನಮ್ಮೂರಲ್ಲಿ ಯಾರೋ ಒಬ್ರು ಹೇಳ್ತಾ ಇದ್ರು, ಈ ರೇಷ್ಮೆ ಸೊಪ್ಪು ಕುಯ್ಕೊಂಡ್ಬಂದು ಹಾಕ್ಬಿಟ್ರೆ ಹಿಂಡಿ ಹಿಂಡಿ ಕೊಟ್ಟಂಗ ಆಯ್ತದೆ ಅಂತ ಹೇಳ್ಬಿಟ್ಟು. ಹಿಂಡಿ ದುಡ್ಡು ಕೊಡ್ತಾರಬೇಕಲ್ಲ, ಅದು ಕಡಲೆಕಾಯಿ ಹಿಂಡಿ, ಅದ್ರ ಬದಲು ಇದನ್ನ ಕೊಟ್ಬಿಡೋದು. ಈ ಸುಬಾಬುಲ್ ಹಾಕಬಹುದು, ಹೆಬ್ಬೇವು ಅಂತ ಒಂದ್ ಬಂದಿತ್ತಲ್ಲ ಅದ ಹಾಕೊಳ್ಳೋದು, ಹಾಕೊಳ್ಳೋದು ಅಂತ ತಂದ ಎಲ್ಲನೂ ಸಾಲಕ್ಕೆ ತಂದು ಇಟ್ಬಿಡೋದಲ್ಲ. 50-100 ನಾನು ಹೇಳ್ದಂಗೆ ಎರಡೆರಡು ಮೂರು ಮೂರು ಇಟ್ಕೊಳ್ಳೋದು ಅಷ್ಟೇ ಆಯ್ತಾ. ಇಂಥವು ಮತ್ತೆ ನಮ್ಗೆ ಈಗ ನೇಗಲ್ಗಂತೆ ನೊಗಕ್ಕಂತೆ ಅದಕ್ಕಂತ ಬೇಕಾಯ್ತಿರ್ತವೆ, ಒಂದಿಷ್ಟು ದೊಣ್ಣೆಗಿಣ್ಣೆ ಮಾಡ್ಕೊಳಕ್ಕೆ ಯಾವ್ದಕ್ಕೂ ಬೇಕಾಯ್ತಿರ್ತವೆ ಆಯ್ತಾ. ಅದಕ್ಕೆಲ್ಲ ಒಂದಷ್ಟು ಅದಕ್ಕೆ ಅನುಕೂಲ ಆಗಂತದ್ದ ತಂದು ಹಾಕಬೇಕು. ಈ ಕಬ್ಳಿ ಮರ ಆಗ್ಲಿ, ಈ ಬೈನದು ಬೈನಲ್ದು ನಮ್ಮಲ್ಲಿ ಒಂದು ಆರ್ಗೋಡ್ ಇತ್ತು ಶಂಕರಣ, ಇವತ್ತಿಗೂ ಅದನ್ನ ಕಟ್ಕೊಂಡು ಉಳದ್ ನಾನು. ನಾನು 5ನೇ ಕ್ಲಾಸ್ ಅಲ್ಲಿ ಇರುವಾಗ ಬೇಸಾಯ ಹೊಡಿಯಕ್ ಶುರು ಮಾಡ್ದ ನಾನು, ಅವತ್ತು ಅದೇ ಆರ್ಗೋಡು, ಇವತ್ತು ಅದೇ ಆರ್ಗೋಡು ಬೈನದು. ಎಷ್ಟು ಗಟ್ಟಿ ಆಗೈತೆ ಅಂದ್ರೆ ಕಬ್ಬಣ ಕಬ್ಬಣದ ರಾಡಿದಂಗೈತೆ, ಮುರಿಯಂಗಿಲ್ಲ ಸವಿಯಂಗಿಲ್ಲ ಅಂತ. ಒಂದೊಂದು ಎರಡೆರಡು ಗಿಡ ಹಾಕಬೇಕು ನಮ್ಗೆ, ಏನ್ ಬೇಕು ಈ ಕುಂಟೆ ಹೊಡಿಯಕ್ಕೆ ಇಂಥವಕ್ಕೆಲ್ಲವ. ಇನ್ನ ಬಿದ್ರು ಅಂತೂ ಅದೇನು ಇದೇ ಇಲ್ವಲ್ಲಪ್ಪ, ವೇಸ್ಟ್ ಇಲ್ವಲ್ಲ ಬಿದ್ರು. ಆ ಕಾರಣಕ್ಕೆ ಬಿದ್ರದೊಂದು ಎರಡೆರಡ ಬಡ್ಡೆ ತಂದು ಹಾಕಬಿಡೋದು. ಆಮೇಲೆ ಇನ್ನೊಂದೇನಾಯ್ತು ಗೊತ್ತಾ ಅಣ್ಣ, ಕೇಳ್ಕ ಪ್ರೇಮಕ, ಈಗ ಬಿದ್ರು ಹಾಕಬಹುದು, ಆಮೇಲೆ ಈಗ ಜಾಸ್ತಿ ಜಮೀನ್ ಇದ್ದಾಗ ಒಂದಿಂಡು ಅಥವಾ ಎರಡಿಂಡು ಹಾಕಬಹುದು. ಈಗ ಏನಾಗ್ಬಿಡ್ತದೆ, ಕಡಿಮೆ ಎಲ್ಲ ಇದ್ದಾಗ ಹಾಕಲಕ್ ಸ್ವಲ್ಪ ಸಮಯ, ಅವು ಇದು ವಜಾನ ಬೆಳೆದು ಬಿಡ್ತದೆ, ಸಾಲದಕ್ಕೆ ಮುಳ್ಳು ಬೇರೆಯ. ಈಗ ಸಣ್ಣ ಪುಟ್ಟದಾಗ ನಾವೇನಾದ್ರು ಒಂದೇ ಒಂದು ಈ ಬಿಡಿಸ್ಕೋಬೇಕು ಸಣಿಬೇಕು ಅಂತಂದ್ರೆ ತಕ್ಷಣಕ್ಕೆ ಹಿಂಗ್ ಕಡ್ದ ತಕ್ಷಣ ಅದೇನು ಬರಕಲ್ಲ, ಒಳಗಡೆ ನುಗ್ಗಿ ಸಣ್ಣದಾಗ ಅವನ್ನೆಲ್ಲ ಸೋಸಿ ಆಮೇಲೆ ಅದನ್ನ ಎಳ್ಕೋಬೇಕು. ಹಿಂಗೆ ಅದು ಸಮಸ್ಯೆ ಅಂತನಕ್ಕಿಂತ ಹಣ ಹೇಳ್ದಂಗೆ ಒಂದೊಂದು ಹಾಕಬಹುದು, ಜಾಸ್ತಿ ಇರೋರು ಬೇಕಾದ್ರೆ ಜಾಸ್ತಿ ಇರೋರು ಹಾಕಬಹುದು, ಕಡಿಮೆ ಇರೋರು ಅಂತದ್ ಹಾಕಕ್ ಸ್ವಲ್ಪ ಕಷ್ಟ. ಒಂದೊಂದೇ ಹಾಕ ಶಂಕರಣ್ಣ, ಈಗ ಏನ್ ನೀನ್ ತಂದ್ ಹಾಕ ಅಷ್ಟೊಂದ್ ಹಾಕ ಇಷ್ಟೊಂದ್ ಹಾಕ ಅಂತ ನಾವೇನ್ ಹಿಂಸೆ ಮಾಡ್ತಿದ್ದೀವಿ? ಎಲ್ಲಾ ತರದ್ದು ಒಂದೊಂದು ಅಂತ ಹೇಳೈತಲ್ಲ ಅಣ್ಣಯ್ಯ, ಅಂತವು ಒಂದಷ್ಟು ಹಾಕಬೇಕು. ಇನ್ ಹಣ್ಣು ಹಂಪಲದ ಆಗ್ಲೇ ಹೇಳಿದೆ, ಇನ್ ಔಷಧಿದು ಔಷಧಿ ಎಂತ ಒಂದಷ್ಟು ಔಡ್ಲಪ್ಪ ಔಡ್ಲ ಅವು ಇರ್ತಾವಲ್ಲಪ್ಪ ಅಂತ ಒಂದೊಂದೆರಡು ಮೂರು ಹಾಕೊಳ್ಳೋದು. ಇಂಥವೆಲ್ಲನು ಹಾಕೊಂಡ್ರೆ ಅನುಕೂಲ ಆಯ್ತದೆ, ಮತ್ತೆ ನಾವು ಬಳಕೆ ಮಾಡೋ ಅಂತದ್ ಹಾಕಬೇಕು. ಈಗಾಗ್ಲೇ ಹೇಳಿದ್ನಲ್ಲ, ಈಗ ಮಾವಿನ ಗಿಡ ಹಣ್ಣು ಕೊಡ್ತದೆ ಅಂತ ಅಂದ್ರೆ ಅದಕ್ಕೆ ನೀರು ನೀಡಿ ನೋಡ್ತೀವಿ ನಾವು, ಅದ್ ಕೊಡೋದಿಲ್ಲ ಅಂತ ಅಂದ್ರೆ ನೋಡ್ತೀವ, ನಿಗಾನೇ ನೋಡಕ್ಕಲ್ಲ. ಅದಕ್ಕೋಸ್ಕರ ಅಂತವ್ ಹಾಕೊಂಡ್ರೆ ಅನುಕೂಲ ಆಯ್ತದೆ. ಆಮೇಲೆ ಒಂದಷ್ಟು ಮರ ಮುಟ್ಟು ಮುಂದಿನ ದಿವಸಗಳಲ್ಲಿ ಏನು ನಾವು ಹುಟ್ಟಿದ ಮನೆಯಲ್ಲೇ ಬದುಕಾಯ್ತದೆ, ಮುಂದೆ ಇನ್ನೂ ಒಂದ್ ಒಳ್ಳೆ ಮನೆ ಮಾಡ್ಬೇಕು ಅಂತ ಇರ್ತದೆ. ಅಂತದಕ್ಕೆ ಒಂದಷ್ಟು ತೇಗ ಬೀಟೆ ಈ ಹಲ್ಸು ಇಂಥವು ಮುಂದಿನ ದಿವಸಗಳಲ್ಲಿ ಬೇಕಾಗ್ಬೇಕು ಆಯ್ತಾ. ನಾವೆಲ್ಲನೂ ಕೊಂಡ್ಕೊಂಬಂದು ಮಾಡ್ಕೊಳಕ್ ಆಗೋದಿಲ್ಲ ಶಂಕರಣ್ಣ, ಎಲ್ಲಾನು ಕೊಂಡ್ಕೊಂಬಂದ್ ಮಾಡ್ಕೊಳಕ್ ಆಗಲ್ಲ ಅಂತಲೇ ಎಷ್ಟೋ ಕೆಲ್ಸಗಳು ಬಾಕಿ ಉಳಿದ ನಮ್ಮ ದೇಶದಲ್ಲಿ ಆಯ್ತಾ. ಯಾಕೆಂದ್ರೆ ಕೊಂಡ್ಕೊಂಡ್ ಬರಕ್ ಹಾಕ್ಲಿಲ್ಲ, ನೋಡಂ ಬಿಡಪ್ಪ ನೋಡಂ ಬಿಡ, ಅದನ್ನು ಕೊಂಡ್ಕೋಬೇಕು, ಇಟ್ಟಿಗೆನು ಕೊಂಡ್ಕೋಬೇಕು, ಮರಳನ್ನು ಕೊಂಡ್ಕೋಬೇಕು ಅಂತ ಹೇಳಿ. ಯಾಕಂದ್ರೆ ಏನು ಕೊಂಡ್ಕೊಂಡ್ ಬರ್ದಂಗ್ ಮಾಡ್ಕೊಳಕ್ ಅವಕಾಶ ಐತೆ, ಆದ್ರೆ ನಾವು ಅದನ್ನ ಪೂರ್ವಕವಾಗಿ ಏನು ಬೆಳೆಸ್ಕಂದಿಲ್ಲ, ಇಟ್ಕಂದಿಲ್ಲ, ಮಾಡ್ತಾ ಇಲ್ಲ. ಅದಕ್ಕೆ ಇದು ಸಮಸ್ಯೆ. ಈ ಪ್ಲಾನ್ ಮಾಡೋದು ಅಂತ ಅಂತ ಅಂತಾರಲ್ಲ, ಇದನ್ನೇ ಹೇಳೋದು. ಮುಂದೆ ನಮ್ಗೆ ಇನ್ನೊಂದು 10 ವರ್ಷಕ್ಕೆ 15 ವರ್ಷಕ್ಕೆ 20 ವರ್ಷಕ್ಕೆ ಏನ್ ಬೇಕಾಗ್ಬಹುದು, ನಮ್ಮ ಮಕ್ಳು ಎಷ್ಟು ದೊಡ್ಡರ ಆಯ್ತಾರೆ, ಅವ್ರ ಅಗತ್ಯ ಏನು, ನಾನ್ ಮನೆ ಮಾಡ್ಬೇಕಾ ಏನ್, ಅದಕ್ಕೆ ಏನ್ ಬೇಕು ಅಂತ ಬೆಳ್ಕಂಡ್ರೆ ಭಾರಿ ಅನುಕೂಲ ಆಯ್ತದೆ ಅಂತೇಳಿ ಶಂಕರಣ್ಣ ಯೋಚನೆ ಮಾಡಿದೆ. ಆಮೇಲೆ ಮರಗಿಡ ಬೆಳೆ ಕೇಳವ್ರೆ ಮಾಡವ್ರೆ ಅಂತ ಅನ್ಕೊಂಡು ತಗೊಂಡೋಗ್ಬಿಟ್ಟು ಬದಿನಲ್ಲಿ ಒತ್ತಿಗೆ ನೆಡೋದಲ್ಲ, ಯಾಕೆಂತ ಪಕ್ಕನ ಮತ್ತೆ ನಾಳೆಯಿಂದ ಜಗಳ ಮಾಡ್ತಾನೆ, ನೆರಳಾಯ್ತು ನನ್ ಬೆಳೆ ಬರ್ತಾ ಇಲ್ಲ, ನಿಂದು ಗರಿ ಇಲ್ಲಿ ಬೀಳ್ತೈತೆ, ಎಲೆ ಎಳ್ದು ಬೀಳ್ತೈತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಯಾಕ್ಬೇಕು ನಮ್ಗೆ ಒಂದ್ ಹತ್ತಡಿ ಒಳಕೆ ನೆಟ್ಕೊಬಿಡೋದು. ಆಮೇಲೆ ಗಿಡ ಮರಗಳು ನೋಡ್ಕೊಳ್ಳೋದು, ಅವ್ ಎಷ್ಟ ಎತ್ತರ ಹೋಯ್ತವೆ ಎಷ್ಟ ಅಗಲ ಆಯ್ತವೆ ಇವು ನೋಡ್ಕೋಬೇಕು. ಇವು ನೋಡ್ಕೊಂಡು ಅದ್ ತಕ್ಕನಾಗಿ ಒಂದ್ 10 ಅಡಿ 15 ಅಡಿ 20 ಅಡಿ ಒಳಕೆ ನೆಟ್ಕೊಳ್ಳೋದು. ಬಿದ್ರೆ ನಮ್ಮ ಜಮೀನಲ್ಲಿ ಬೀಳ್ಬಿಡು, ಎಲೆ ಬಿದ್ರೆ ಒಳ್ಳೆ ಗೊಬ್ಬರ ಆಯ್ತದೆ. ಆಗ್ಲೇ ನಮ್ ಪ್ರೇಮಕ್ಕೆ ನೀನೇ ಹೇಳ್ದಲ್ಲಪ್ಪ ಈ ಎಂತದ್ದು ಸಾವಯವ ಅಂಶ ಸಿಕ್ಕಾಪಟ್ಟೆ ಕಡಿಮೆ ಆಯ್ತೈತಂತೆ. ಆಮೇಲೆ ಈ ಮರಗಳಿಲ್ದೇ ಇರೋ ಕಾರಣಕ್ಕೆ ನೀರು ಉಳ್ಳಿ ಉಳ್ಳಿ ಉಳ್ಳಿ ಉಳ್ಳಿ ಒಂದ್ ವರ್ಷಕ್ಕೆ 100,000 ಕೋಟಿ ಟನ್ನು ಮಣ್ಣೆಲ್ಲವ ಕೊಚ್ಕೊಂಡ್ ಕೊಚ್ಕೊಂಡ್ ಹೋಯ್ತೈತಂತೆ, ಸವಕಳಿ ಆಯ್ತೈತೆ. ಅದೆಷ್ಟೋ ವರ್ಷಗಳ ಬೇಕಂತ, 1,000 ವರ್ಷ ಬೇಕಂತ. ನಾವೀಗ ಮೇಲ್ಗಡೆ ಹೊಲ ಉಳ್ತೀವಲ್ಲಪ್ಪ, ಮೇಲ್ಗಡೆ ಮಣ್ಣು ಐತಲ್ಲ, ಆ ಮಣ್ಣು ಆ ಸ್ವರೂಪ ಪಡ್ಕೋಬೇಕು ಅಂದ್ರೆ 1,000,000,000 ಕೋಟಿ ವರ್ಷ ಬೇಕಂತೆ. ಅಷ್ಟು ವರ್ಷದಿಂದ ಅದು ಬಂದು ಹಂಗಾಗಿರೋದು. ಆಮೇಲೆ ಅದ್ರ ಮೇಲೆ ಮಾತ್ರ ಒಂದ್ 1.5 ಅಡಿ ಏನಿರ್ತದ ಮಣ್ಣು, ಅದ್ರಲ್ಲಿ ಮಾತ್ರ ಸೂಕ್ಷ್ಮ ಜೀವಿಗಳು ಬದುಕೋದು, ಅದ್ರ ಫಲವತ್ತತೆ ಜಾಸ್ತಿ ಆಗೋದು. ಅಂತ ಮಣ್ಣೆ ಕೊಚ್ಕೊಂಡು ಹೋಗ್ಬಿಟ್ರೆ ನಾವು ಮತ್ತೆ ಆಮೇಲೆ ಇಲ್ಲಿ ಬಿತ್ತನೆ ಬೆಳೆ ಮಾಡೋದು ಅಲ್ವಾ. ಆ ಕಾರಣಕ್ಕೆ ಅವೆಲ್ಲನೂ ಉಳಿಸ್ಕೋಬೇಕು ಅಂತ ಅಂದ್ರೆ ಇದು ಒಳ್ಳೆ ಟೈಮ್ ನೋಡಪ್ಪ. ಈಗ ಈ ಟೈಮಲ್ಲಿ ಗಿಡವ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೊಡ್ತಾರಂತೆ, ನಿಮ್ಗೂ ಎಲ್ಲ ಹೇಳಿದೀನಿ ನಾನು, ಒಂದು 10 ಗಿಡ ಬೇಕು ಅಂತ ಹೇಳ್ಬಿಟ್ಟು. ಅವ್ರು ತಂದು ಹಾಕಂಡ್ರೆ ಅನುಕೂಲ ಆಯ್ತದೆ, ಇಲ್ಲ ಅಂತ ಅಂದ್ರೆ ಕಷ್ಟ ಆಯ್ತದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೊಡ್ತಾರೆ ಅಂತ ಬರೀ ಅವ್ರು ಕೊಟ್ಟಂದ ತಂದು ಹಾಕೊಳ್ಳೋದಲ್ಲ. ನಾನು ಆಗ್ಲೇ ಹೇಳ್ದಂಗೆ ಹಣ್ಣಿನ ಗಿಡ ಆಗ್ಬೇಕು, ಸೊಪ್ಪಿನ ಗಿಡ ಆಗ್ಬೇಕು, ಮೇವು ಕೂಡ ಅಂತದ್ದಾಗ್ಬೇಕು, ಮರ ಮುಟ್ಟಾಗ ಅಂತದ್ದಾಗ್ಬೇಕು. ಆಮೇಲೆ ಬಹಳ ಮುಖ್ಯವಾಗಿ ಶಂಕರಣ್ಣ, ಈಗ ನಾವು ಬಾಳೆ ಬೆಳಿತೀವಿ, ಅಡಿಕೆ ಬೆಳಿತೀವಿ, ಮತ್ತೊಂದು ಬೆಳಿತೀವಿ, ಅವಕ್ಕೆಲ್ಲ ಒಂದಷ್ಟು ರಕ್ಷಣೆ ಕೊಡುವಂತದ್ದು ಆಗ್ಬೇಕು. ಗಾಳಿ ನುಗ್ಗಬಾರ್ದು ಒಳಗಡೆ. ಈಗ ಗಾಳಿ ಬಾಳೆ ಬೆಳಿತಾರಲ್ಲ, ಈ ಮಳೆಗಾಲದಲ್ಲಿ ಮತ್ತೆ ಗಾಳಿ ಬರೋ ಟೈಮ್ ಅಲ್ಲಿ ಬಂದು ಬಿದ್ದೋಯ್ತಾವಲ್ಲ, ಬಿದ್ರು ಬಿರ್ಲಿ ಅವು ಏನ್ ಇನ್ನೇನು ಗೊನೆ ಕಡಿಬೇಕು, ಆ ಟೈಮ್ಗೆ ಮುರ್ಕೊಂಡು ಬಿದ್ಬಿಡ್ತವೆ, ಗೊನೆ ಬಲ್ತರಕ್ಕಲ್ಲ, ಲಾಸ್ ಅವ ಲಾಸು. ಅದು ಇಲ್ಲ ಮಣ್ಣಿಗೂ ಅಲ್ಲ, ನಮಗೂ ಅಲ್ಲ, ಮಾರ್ದಂಗೂ ಅಲ್ಲ, ಈ ತರದ ಪರಿಸ್ಥಿತಿ ಆಗ್ಬಿಡುತ್ತೆ. ಈಗ ನೀನು ಇಷ್ಟೊಂದು ಹೇಳೋದ್ ಕೇಳಿದ್ರೆ ಈಗ ಪ್ಯಾಟಗ್ ಯಾವಾಗ ಹೋಯ್ತು ಹೇಳು, ಈ ಅರಣ್ಯ ಇಲಾಖೆಗೆ ಹೋಗ್ಬಿಟ್ಟು ಕೇಳ್ಕೊಳ್ಳೋಣ, ಈಗ ಅದ್ ಯಾವ್ಯಾವ ಗಿಡಗಳವೆ ಕೇಳ್ಕೊಬಿಟ್ಟು, ಆಮೇಲೆ ಹಂಗೆ ತೋಟಗಾರಿಕೆ ಇಲಾಖೆಲಿ ಏನಾದ್ರು ಹಣ್ಣಿನ ಗಿಡಗಳು ಸಿಗ್ತಾವ ಅಂತ ಕೇಳ್ಕೊಬಿಟ್ಟು ಬರಕಾಯ್ತದೆ. ಈಗ ನೋಡು ನಮ್ ಪ್ರೇಮಕ್ಕ ಬಂದು ಬಹಳ ಬೇಜಾರು ಮಾಡ್ಕತ್ತಿದ್ಲು, ಈಗ ಒಂದ್ ಚೂರ್ ಲಾಲೋಕೆ ಆದ್ಲು, ಯಾಕೆಂದ್ರೆ ಒಂದೊಂದ್ರಲ್ಲಿ ಬರುತ್ತದಲ್ಲ ವಿಷಯ ಗೊತ್ತಾಯ್ತು. ಈಗ ಸುಮಾರು ದಿನ ಆದ್ಮೇಲೆ ಸಿಕ್ಕವಳೆ ಪ್ರೇಮಕ್ಕಂಗೆ ಒಂಚೂರು ಮನಸ್ಸಿಗೆ ಸಮಾಧಾನ ಆಗ ತರದಲ್ಲಿ ಏನಾದ್ರು ಬಿಸಿ ಬಿಸಿದ್ ಮಾಡಿಸ್ಕೊಡು, ನಡಿವಳಿಕೋನ. ಕೇಳಿದ್ರೆ ಇದುವರೆಗೂ ಅಳ್ಳಿಕಟ್ಟೆ ಪ್ರಸ್ತುತ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ ಪ್ರಸಾರವಾಯಿತು. ಭಾಗವಹಿಸಿದವರು ಅರಕಲಗೂಡು ವಿ ಮಧುಸೂದನ್, ಗೋರ ರವಿಶಂಕರ್ ಮತ್ತು ಪುಣ್ಯವತಿ ಆರ್. ಹವಾಮಾನ ವರದಿ. ಹವಾಮಾನ ಇಲಾಖೆಯ ಸ್ಥಳೀಯ ವರದಿಯಂತೆ ಇಂದು ಹಾಸನ ಜಿಲ್ಲೆಯಾದ್ಯಂತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿರಲಿದ್ದು ಆಗಾಗ ಮಳೆ ಬೀಳುವ ಸಂಭವವಿದೆ. ಇಂದಿನ ಕನಿಷ್ಠ ತಾಪಮಾನ 17 ಡಿಗ್ರಿ ಸೆಲ್ಸಿಯಸ್, ಗರಿಷ್ಠ ತಾಪಮಾನ 27 ಡಿಗ್ರಿ ಸೆಲ್ಸಿಯಸ್ ನಡುವೆ ಇರುವ ಸಾಧ್ಯತೆ ಇದೆ. ರೈತ ಬಾಂಧವರೇ, ಇದರೊಂದಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ನಮ್ಮ ನಾಳಿನ ಕಿಸಾನ್ ವಾಣಿಯಲ್ಲಿ ಹಾಸನದ ಸೋಮನಹಳ್ಳಿ ಕಾವಲಿನಲ್ಲಿರುವ ತೋಟಗಾರಿಕೆ ಸಂಶೋಧನಾ ಹಾಗೂ ವಿಸ್ತರಣಾ ಕೇಂದ್ರ ಇತ್ತೀಚೆಗೆ ಏರ್ಪಡಿಸಿದ ಅಂಗಾಂಶ ಕೃಷಿ ಆಲೂಗಡ್ಡೆಯ ಕ್ಷೇತ್ರೋತ್ಸವದ ಬಾನುಲಿ ಸರಣಿ ಕೇಳಬಹುದು. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಇದು ಆಕಾಶವಾಣಿ ಹಾಸನ ಎಫ್ಎಂ. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-528-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಕಾಮನ ಬಿಲ್ಲಿನಲ್ಲಿ ಕಾಣದ ಕಾಂತಿಯನು, ಮೊದಲ ಪ್ರೀತಿ ಮೊದಲ ವಿರಹ, ಕಾಣುವ ಕನಸು ಕೈಗೂಡಿದ ನನಸು, ಸಿಟ್ಟು ಕೋಪ ತಾಪ ಭಯ ಭಕ್ತಿ ಸವಿ ನೆನಪು ಎಲ್ಲ ಮರೆತು ನಿದಿರೆಗೆ ಜಾರುವ ಮುನ್ನ ಹೇಳಿ ಭಾವನಾ. ಸೋಮವಾರದಿಂದ ಶುಕ್ರವಾರದವರೆಗೆ 10 ಗಂಟೆಗೆ ತಪ್ಪದೆ ಕೇಳಿ ಭಾವನಾ. ಭಾವನಾ ಚೆಲ್ಲಿದೆ. ಆತ್ಮೀಯ ಕೇಳುಗರೆ, ಈಗ ಕೇಳಿ ಈ ಸಂಜೆ ಹಾಗೂ ನಾಳೆ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:20 ಗೀತಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:51 ಬೆಂಗಳೂರು ಕೇಂದ್ರದಿಂದ ಗಾನಯಾನ. 7:45 ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳಬಹುದು. ಇನ್ನು 9:00 ಬೆಂಗಳೂರು ಕೇಂದ್ರದಿಂದ ಕ್ಷಿತಿಜ ಲಿಟ್ರರಿ ಗುರು ಸಾಹಿತ್ಯದ ದಿಗ್ಗಜರೊಂದಿಗೆ ಸಂವಾದ. ಈ ವಾರದ ಅತಿಥಿ ಶ್ರೀಮತಿ ಲೀಲಾದೇವಿ ಆರ್ ಪ್ರಸಾದ್, ಬರಹಗಾರರು ಮತ್ತು ಮಾಜಿ ಸಚಿವೆ. ಕಾರ್ಯಕ್ರಮದ ವಿನ್ಯಾಸ ಪ್ರಸ್ತುತಿ ಹಾಗೂ ನಿರ್ಮಾಣ ಡಾ ನಿರ್ಮಲಾ ಸಿ ಯಲಿಗಾರ್, ಸಹಕಾರ ನಂದನ್ ಎನ್. ಇನ್ನು 10:00 ಭಾವನ ಪ್ರಸ್ತುತಪಡಿಸುತ್ತಾರೆ ಅಶ್ವಿನಿ ಕಲ್ಲೂರ್. 10:30 ಮುಂಬೈ ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ಕೇಳುಗರೆ, ನಾಳಿನ ಪ್ರಸಾರದಲ್ಲಿ ರಾತ್ರಿ 7:00 ಬೆಂಗಳೂರು ಕೇಂದ್ರದಿಂದ 75ನೇ ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನದಂದು ಘನತೆ ವೆತ್ತ ರಾಷ್ಟಪತಿಗಳಾದ ಶ್ರೀ ರಾಮನಾಥ್ ಕೋವಿಂದ್ ಅವರು ರಾಷ್ಟವನ್ನುದ್ದೇಶಿಸಿ ಮಾಡಲಿರುವ ಭಾಷಣದ ನೇರ ಪ್ರಸಾರ ಕೇಳಬಹುದು. ಇದರ ಕನ್ನಡ ಅವತರಣಿಕೆ ಪ್ರಸಾರ 9:30 ಪ್ರಸಾರವಾಗಲಿದೆ. ಇನ್ನು 9:10 ಬೆಂಗಳೂರು ಕೇಂದ್ರದಿಂದ ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನದಂದು ಭಾರತದ ಮಾನ್ಯ ರಕ್ಷಣಾ ಮಂತ್ರಿಗಳಾದ ಶ್ರೀ ರಾಜನಾಥ್ ಸಿಂಗ್ ಅವರಿಂದ ಭಾರತೀಯ ಸೇನೆಗೆ ಸಂದೇಶ ಕೇಳಬಹುದು. ಇನ್ನು ಬೆಳಿಗ್ಗೆ 6:05 ಬೆಂಗಳೂರು ಕೇಂದ್ರದಿಂದ ಚಿಂತನೆ.